ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿಯ ಕರ್ಕಿಕೊಪ್ಪಲಿನ ಕೆಎಂ ಮಲ್ಲೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಗತಿಪರ ಕೃಷಿಕರು, ಅನೇಕ ವರ್ಷಗಳಿಂದ ಕೃಷಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಹೊಗೆಸೊಪ್ಪು, ಅಡಿಕೆ, ತೆಂಗು, ಕಾಫಿ, ಮೆಣಸು, ಕೆಸ, ಶುಂಠಿ, ರಾಗಿ, ಜೋಳ, ಭತ್ತ, ಜಾಯಿಕಾಯಿ, ಹೀಗೆ ಬೇರೆ ಬೇರೆ ಬೆಳೆಗಳನ್ನ ತಮ್ಮ ತೋಟದಲ್ಲಿ ಅವರು ಬೆಳೆದುಕೊಂಡಿದ್ದಾರೆ. ಬಹಳ ಯೋಜಿತವಾಗಿ ಕೃಷಿಯನ್ನ ಮಾಡತಕ್ಕಂಥವ್ರು. ನಾವು ಯೋಜಿತವಾಗಿ ಕೃಷಿಯನ್ನ ಮಾಡಿದಾಗ ಯಾವುದೇ ತರಹದ ನಷ್ಟ ಸಂಭವಿಸುವುದಿಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಅದನ್ನ ಕಂಡುಕೊಂಡು ಕೂಡ ಇದ್ದಾರೆ. ಹಾಗಾಗಿ ಕೃಷಿಯನ್ನು ಕೂಡ ಒಂದು ಲಾಭದಾಯಕವಾಗಿ ಇವತ್ತು ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥವ್ರು. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಲ್ಲೇಶ್ ಅವರಿಗೆ. ನಮಸ್ಕಾರ ಸರ್. ಮಲ್ಲೇಶ್ ಅವರ, ಎಷ್ಟು ವಯಸ್ಸು ನಿಮಗೆ? ನನಗೆ 51 ವರ್ಷ. 51 ವರ್ಷ ಆಯ್ತು. ಏನು ಓದಿದ್ರಿ ತಾವು? ನಾನು SSLC ವರೆಗೂ ಓದಿದ್ದೀನಿ. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅದೇ ಸರ್, ಆರ್ಥಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಅದೇ ಇದು ಸಮಸ್ಯೆಗಳಾದಾಗ ವಿದ್ಯಾಭ್ಯಾಸನ ಅಲ್ಲಿಗೆ ನಿಲ್ಲಿಸಿ ವ್ಯವಸಾಯದ ಕಡೆ ಗಮನ ಹರಿಸುವಂತ ಪ್ರಯತ್ನ ಮಾಡಿದ್ವಿ. ಮೊದ್ಲಿಂದಲೂ ವ್ಯವಸಾಯ ಮಾಡ್ತಾ ಇದ್ರ ಹೆಂಗೆ? ಮೊದ್ಲಿಂದಲೂ ನಮ್ಮ ತಂದೆ ಕಾಲದಿಂದ, ನಮ್ಮ ತಾತನ ಕಾಲದಿಂದಲೂ ವ್ಯವಸಾಯನೇ ಮಾಡ್ಕೊಂಡ್ ಬಂದಿರೋದು. ಈಗಲೂ ವ್ಯವಸಾಯನೇ ಮಾಡ್ತಾ ಇರೋದು. ಎಷ್ಟು ಜಮೀನಿದೆ ನಿಮಗೆ? ನಮಗೆ ಒಟ್ಟು 1 ಎಕರೆ ಜಮೀನಿದೆ. ಅದರಲ್ಲಿ ನಾವು ಸಮಗ್ರ ಕೃಷಿ ಪ್ರಕಾರನೇ ಮಾಡಿದೀವಿ. ನಾವು ಮೇಜರ್ ಆಗಿ ಹೊಗೆಸೊಪ್ಪು ಬೆಳಿತೀವಿ. 1 ವರ್ಷದಲ್ಲಿ 100 ಕ್ವಿಂಟಲ್ ಹೊಗೆಸೊಪ್ಪು ಬೆಳಿತೀವಿ. ಮತ್ತೆ ಅಡಿಕೆ ತೋಟ ಮಾಡಿದೀವಿ 1-3 ಎಕರೆ. ಕೇಸ, ಶುಂಠಿ, ರಾಗಿ, ಜೋಳ, ಭತ್ತ, ಕಾಫಿ, ಮೆಣಸು, ಜೈಕಾಯಿನೂ ಹಾಕಿದ್ದೀನಿ. ಈಗ ಸ್ವಲ್ಪ 20 ಗಿಡ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಅದಿನ್ನೂ ಫಸಲು ಬಂದಿಲ್ಲ. ಕಾಫಿ ಫಸಲು ಬಂದಿದೆ, ಮೆಣಸು ಫಸಲು ಬಂದಿದೆ. ಮೆಣಸು ತುಂಬಾ ಒಳ್ಳೆ ಬೆಳೆ ಮಾಡಿದ್ರೆ ರೈತರಿಗೆ ತುಂಬಾ ಒಳ್ಳೆ ಬೆಳೆ, ಖರ್ಚು ಕಮ್ಮಿ ಇರ್ತದೆ, ಅದನ್ನು ಜಾಸ್ತಿ ಗಮನ ವಹಿಸಬೇಕಾಯ್ತದೆ. ಅದಕ್ಕೆ ಕೆಸನು ಒಳ್ಳೆ ಬೆಳೆ, ಶುಂಠಿ ಮಾಡಿದೀವಿ. ತಂದೆ ಕಾಲಕ್ಕೆ ಏನೇನು ಬೆಳ್ಕೊಳ್ತಾ ಇದ್ರು ಅವರು? ನಮ್ ತಂದೆ ಕಾಲದಲ್ಲ ರಾಗಿ, ಭತ್ತ ಅಷ್ಟೇ. ಭತ್ತ ಕಮ್ಮಿ ಬೆಳೀತಿದ್ರು, ರಾಗಿ ಬೆಳೆಯೋರು, ಹುರುಳಿ, ಜೋಳ ಇಷ್ಟೇ ಬೆಳೀತಿದ್ದು. ನೀವು ಬಂದ್ಮೇಲೆ ಏನೇನು ಪ್ರಾರಂಭ ಮಾಡಿದ್ರಿ ಮತ್ತೆ ಹೆಂಗ್ ಮಾಡಿದ್ರಿ? ನಾವು ವ್ಯವಸಾಯಕ್ಕೆ ಬಂದ ಮೇಲೆ ಫಸ್ಟ್ ಮೇಜರ್ ಕ್ರಾಪ್ ನಾವು ಹೊಗೆಸೊಪ್ಪನೇ ಮಾಡ್ದು. ಹೊಗೆಸೊಪ್ಪು ಆದ್ಮೇಲೆ ರಾಗಿ, ಭತ್ತ, ಜೋಳ ಎಲ್ಲ ಬೆಳೆದು ಆಮೇಲೆ ಅರಣ್ಯೀಕರಣ ಒಂದು ಸ್ವಲ್ಪ ಮಾಡಿದೀನಿ. 500 ಗಿಡ ಸಿಲ್ವಾರ, ತ್ಯಾಗ, ಆಮೇಲೆ ಹೆಬ್ಬೇವು, ಸುರ್ಗಿ, ಈ ತರದ ಅರಣ್ಯೀಕರಣನು ಸ್ವಲ್ಪ ಮಾಡಿದೀವಿ. ಹಂಗಾಗಿ ನಮಗೆ ವ್ಯವಸಾಯದಲ್ಲಿ ಏನು ಲಾಸ್ ಇಲ್ಲ, ಅಂದ್ರೆ ತುಂಬಾ ನಿರೀಕ್ಷೆ ಇಟ್ಕೊಳ್ಳಂಗಿಲ್ಲ. ನಮಗೆ ಪ್ರತಿ ತಿಂಗಳು ಈಗ ದುಡ್ಡೇ ಬರ್ತದೆ ಅನ್ನೋ ಹಿಂಗಿಲ್ಲ. ನಮ್ಗೆ 6 ತಿಂಗಳಿಗೊಂದ್ಸಲ ರೇಟ್ ಸಿಕ್ಕಿದ್ರೆ ಬರಬಹುದು. ಯಾವುದೇ ಸರ್ಕಾರಗಳು ರೇಟಿನ ಬಗ್ಗೆ ತುಂಬಾ ಗಮನ ವಹಿಸ್ಬೇಕು. ರೇಟಿನ ಬಗ್ಗೆ ಗಮನ ವಹಿಸ್ಲಿಲ್ಲ ಅಂದ್ರೆ ನಮಗೆ ಈ ಕೆಲವು ಸಬ್ಸಿಡಿಗಳನ್ನ ಕಮ್ಮಿ ಮಾಡಿ ರೇಟಿನ ಬಗ್ಗೆನೆ ಗಮನ ವಹಿಸೋದು ತುಂಬಾ ಒಳ್ಳೇದು. ಒಳ್ಳೇದು. ಈ ಸಣ್ಣ ಸಣ್ಣ ಸಬ್ಸಿಡಿಗಳನ್ನು ನಿಲ್ಲಿಸಿ ಬೇರೆ ಬೇರೆ ಮಿಷನರಿಗಳು ಕೊಡ್ಲಿ, ರೈತರಿಗೆ ಸಹಾಯ ಆಗ್ಬೇಕು. ಮಿಷನರಿ ಕೊಟ್ಟಷ್ಟು ಅವನಿಗೆ, ರೈತನಿಗೆ, ನಮ್ಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಕಾಲ್ಟ್ ಆಫ್ ಕಲ್ಟಿವೇಶನ್ ಮಿಷನರಿ ಕಮ್ಮಿ ಆಯ್ತದೆ, ಜನರು ಕೆಲ್ಸಕ್ಕೆ ಸಿಗ್ತಾ ಇಲ್ಲ. ಈಗ ಎಲ್ಲರೂ ಜನರು ಸಿಟಿ ನೋಡ್ಬೇಕು, ಸಿಟಿಗೆ ಹೋಗ್ಬೇಕು, ಅಲ್ಲಿ ಕೊಟ್ಟಷ್ಟು ಕೊಡ್ಲಿ ಅಂತ ಕೆಲಸ ಮಾಡುವಂತವ್ರು ಅವ್ರೆ. ನಾವಿಲ್ಲಿ 400 ಕೊಡ್ತೀವಿ ಬನ್ನಿ ಕೆಲ್ಸಕ್ಕೆ ಅಂದ್ರೆ ನಮಗೆ ಇದ್ರ ಕೆಲ್ಸಕ್ಕೆ ಜನ ಸಿಗ್ತಾ ಇಲ್ಲ. ಕೃಷಿ ಕೆಲ್ಸಕ್ಕೆ ಹೊಗೆಸೊಪ್ಪು ಲಾಭದಾಯಕ? 40% ಲಾಭದಾಯಕ. ನಾವು 60% ಖರ್ಚು ಮಾಡಿದ್ರೆ 40% ಲಾಭ ಸಿಗುತ್ತೆ. ಎಷ್ಟು ವರ್ಷದಿಂದ ಬೆಳೆಸಿದ್ರೆ ಹೊಗೆಸೊಪ್ಪು? ನಾವು ಹೊಗೆಸೊಪ್ಪು 25 ವರ್ಷದಿಂದ ಬೆಳೀತಾ ಇದೆ. ಹೆಂಗೆ ಅದರದ್ದು ಬೇಸಾಯ ಕ್ರಮಗಳು, ಅದ್ರ ಬಗ್ಗೆ ಒಂದಷ್ಟು ಹೇಳಿ. ಬೇಸಾಯ ಕ್ರಮ ಅಂತ ಅಂದ್ರೆ ಫಸ್ಟ್ ಮಡಿಗಳನ್ನ ತಯಾರು ಮಾಡ್ಕೋಬೇಕು. ಮಡಿಗಳು ತಯಾರಾದ್ಮೇಲೆ ಬೀಜ ಹಾಕ್ಬೇಕು. ಬೀಜ ಹಾಕಿ ಒಂದು 20-30 ದಿವಸದ ಒಳಗಡೆ ಸಸಿಗಳು 2 ಇಂಚ್ ಹೈಟ್ ಬರುತ್ತವೆ. ಆ ಹೈಟ್ ಬಂದ್ಮೇಲೆ ಟ್ರೇ ಕೊಕೋಪಿಟ್ ಹಾಕಿ ಟ್ರೇ ನರ್ಸರಿ ಮಾಡ್ಕೋಬೇಕು. ಟ್ರೇ ನರ್ಸರಿಲಿ 28-30 ದಿನ ಇಡಬೇಕು. ಆಮೇಲೆ ಅದನ್ನ ನಾಟಿ ಮಾಡಬೇಕು. ಮಳೆ ಇಲ್ದೇನೆ ಹೋದ್ರು ಸಮೇತ ನೀರ್ ಹಾಕಿ ನಾಟಿ ಮಾಡಿದ್ರೆ ಟ್ರೇ ನರ್ಸರಿನ ಬದುಕಿಸ್ಕೋಬಹುದು. ಮೊದಲೆಲ್ಲ ಏನ್ ಟ್ರೇ ನರ್ಸರಿ ಮಾಡ್ತಾರೆ? ಮೊದ್ಲಿಲ್ಲ, ಈಗೊಂದು 8-10 ವರ್ಷದಿಂದ ಈಚೆಗೆ ಒಳ್ಳೇದಾಗಿದೆ. ಟ್ರೇ ನರ್ಸರಿ ಮಾಡಿದ್ರೆ ಏನ್ ಅನುಕೂಲ ಅಂತೀರಿ? ಅನುಕೂಲ ಅಂದ್ರೆ ಈಗ ಜಮೀನು ನಾಟಿ ಮಾಡಿದ್ಮೇಲೆ ಗುಣಿಗಳ ಸಂಖ್ಯೆ ಹೋಗ್ದಂಗೆ ಕಾಪಾಡ್ತದೆ ಟ್ರೇ ನರ್ಸರಿ. ಗುಣಿ ಹೆಚ್ಚಿಗೆ ಹೋಗಲ್ಲ. ನಾವು ಸೊಸಿ ಕಿತ್ ನಾಟಿ ಮಾಡಿದ್ರೆ ಅರ್ಧಕ್ಕರ್ಧ ಗುಣಿ ಹೋಗ್ಬಿಡ್ತದೆ, ಬಿಸಿಲೊಡೆದ್ರೆ ಗುಣಿ ಹೋಯ್ತದೆ, ಮಳೆ ಹೆಚ್ಚಾದ್ರೂ ಗುಣಿ ಹೋಯ್ತದೆ. ಹಂಗಾಗಿ ನಾಟಿ ವ್ಯವಸ್ಥೆಗೆ ಸುಲಭ ಅಂತ ಹೇಳಿ ಟ್ರೇ ಮಾಡೋದು ತುಂಬಾ ಒಳ್ಳೇದು. ನೀವು ಟ್ರೈನೇ ಮಾಡ್ಕೊತೀವಿ, ನಾವೇ ಟ್ರೈನೇ ಮಾಡ್ತೀವಿ. ಏನಾರು ಒಂದು ಹೋದ್ರು ಮತ್ತೆ ಟ್ರೈನ್ ಅಲ್ಲಿ ಇನ್ನೊಂದು ವಾರ ಬಿಟ್ಟು ನೀರ್ ಹಾಕೋ ಅಥವಾ ಮಳೆ ಹೋದಾಗಲೂ ನಾಟಿ ಮಾಡ್ಕೋ. ನಾಟಿ ಮಾಡಿ ಎಷ್ಟು ಎಕರೆ ಬೆಳಿತೀರಿ ಹೊಗೆಸೊಪ್ಪು? ನಾವು ಪ್ರತಿ ವರ್ಷ ಒಂದ್ 15 ಎಕರೆ ನಮ್ಮ ತಮ್ದಿರೋದ್ರಿಂದ 15-20 ಎಕರೆವರೆಗೂ ಬೆಳೆದಿದ್ದೀವಿ. ಅಂದ್ರೆ ಜಮೀನ್ ಇರೋದು 10 ಎಕರೆ ಅಷ್ಟೇ ಅಂತ ಹೇಳಿದ್ರಿ, ಬೇರೆದೆಲ್ಲ ಒಂದಷ್ಟು ನಾವೊಂದು ಬೇರೆ ಕಡೆ ಗುತ್ತಿಗೆ ಮಾಡ್ಕೋತೀವಿ. ಹೆಂಗೆ ಅದಕ್ಕೆ ಗುತ್ತಿಗೆ? ಎಕರೆಗೆ ಒಂದ್ 10,000, 15,000, 20,000 ಹಿಂಗೆಲ್ಲ. ಅವ್ರಿಗೆ ಮಾಡಕ್ ಆಗದೆ ಇರೋ ಅಂತವ್ರು ಗುತ್ತಿಗೆಗೆ ವಾರಕ್ಕೆಲ್ಲ ಕೊಡ್ತಾರೆ. ಈಗ ಹೊಗೆ ಸೊಪ್ಪಿಗೂ ಕೆಲವರು ವಾರಕ್ಕೆ ಕೊಡ್ತಾರೆ, ಅವ್ರಿಗೆ ಅರ್ಧ ನಮ್ಗೆ ಅರ್ಧ. ಈ ತರನು ಮಾಡಿಕೊಂಡಿರೋ ಉದಾಹರಣೆ ಅವೆ. ಜಾಸ್ತಿ ಖರ್ಚು ಬರುತ್ತೆ ಹೊಗೆ ಸೊಪ್ಪಿಗೆ? ಬರುತ್ತೆ. 100 ರೂಪಾಯಿ ನಾವು ಹಾಕಿದ್ರೆ ಅದು 40 ರೂಪಾಯಿ ಸೇರಿಸಿ ಬರ್ತದೆ. ಈಗ 100 ರೂಪಾಯಿ ನಾವು ಖರ್ಚು ಮಾಡಿದ್ರೆ 40 ರೂಪಾಯಿ ಸಿಗ್ತದೆ. ಒಳ್ಳೆ ಮಾರ್ಕೆಟ್ ಸಿಕ್ಕಿದ್ರೆ 50-50 ಆಗಬಹುದು. ಈಗ 50 ರೂಪಾಯಿ ನಾವು ವ್ಯವಸಾಯಕ್ಕೆ ಹೊಗೆ ಸೊಪ್ಪು ಖರ್ಚು ಮಾಡಿದ್ರೆ ಇನ್ನ 50 ರೂಪಾಯಿ ಸಿಗ್ತದೆ ಒಳ್ಳೆ ಮಾರ್ಕೆಟ್ ಬಂದ್ರೆ. ಜಾಸ್ತಿ ಖರ್ಚಾಗೋದು ಯಾವ್ದಕ್ಕೆ ಇದ್ರಲ್ಲಿ? ಹೊಗೆಸೊಪ್ಪಲ್ಲಿ ಫರ್ಟಿಲೈಸರ್ಗೆ 25% ಹೋಗುತ್ತೆ, ಮತ್ತೆ ವುಡ್ ಇದ್ ಮಾಡ್ತೀವಲ್ಲ ಸರ್, ಬೇಯಿಸ್ತೀವಲ್ಲ ಹೊಗೆ ಸೊಪ್ಪು ಬೇಯಿಸಕ್ಕೆ, ಅದಕ್ಕೆ ಒಂದು 40% ಹೋಗುತ್ತೆ. 40-30-70 ವರೆಗೆ ಹೋಯ್ತದೆ. ತುಂಬಾ ಲಾಭ ಇದ್ರೆ ಒಂದ್ 40-50% ಜಾಸ್ತಿ ಮಾರ್ಕೆಟ್ ಚೆನ್ನಾಗಿ ಸಿಕ್ಕಿದ್ರೆ. ಮಾರ್ಕೆಟ್ ಯಥೇಚ್ಛವಾಗಿ ಡೌನ್ ಆದ್ರೆ ಕೈಯಿಂದನೂ 10-20% ಕಳ್ಕೊಂಡಿರೋ ಉದಾಹರಣೆನೂ ಅದೇ. ಹೊಗೆ ಸೊಪ್ಪಿಂದು ಕೊಯ್ಲು ಕಟಾವು ಹೆಂಗೆ? ಈಗ ನಾಟಿ ಮಾಡ್ತೀವಿ. ಯಾವ ತಿಂಗಳಲ್ಲಿ ಮಾಡ್ತೀರಿ? ನಾಟಿ ಮೇ ಜೂನು. ಈ ವರ್ಷ 1 ತಿಂಗಳು ಮೊದಲೇ ನಾಟಿ ಆಯ್ತು. ಏಪ್ರಿಲ್ ಅಲ್ಲೇ ನಾಟಿ ಸ್ಟಾರ್ಟ್ ಆಗ್ಬಿಡ್ತು ಈ ವರ್ಷ. ಅದ್ ಮಾಡಿದ್ ತುಂಬಾ ಒಳ್ಳೇದು ಆಯ್ತು. ಹೆಂಗ್ ಒಳ್ಳೇದಾಯ್ತು ಅಂದ್ರೆ, ಮಳೆ ಜಾಸ್ತಿ ಆದಾಗ ಟ್ರೈನ್ ನಾವು ಕಾಪಾಡ್ಕೊಳಕ್ ಆಗಲ್ಲ, ನರ್ಸರಿಲಿ ಟ್ರೈನ್ ಕಾಪಾಡಕ್ ಆಗಲ್ಲ, ಕೊಳ್ತೋಗ್ಬಿಡೋದಲ್ಲಿ. ನಾಟಿ ಮೊದ್ಲು ಮಾಡಿದ್ರಿಂದಲೇ ಈ ವರ್ಷ ಎಷ್ಟೋ ಪರವಾಗಿಲ್ಲ, 60% ಕ್ರಾಪ್ ಬಂದದೆ. ಹಂಗಾಗಿ ಅದು ಪರವಾಗಿಲ್ಲ, ಒಳ್ಳೆ ಬೆಳೆನೆ. ಮಾರ್ಕೆಟ್ ಚೆನ್ನಾಗಿದ್ರೆ ಅನುಕೂಲ ಆಯ್ತದೆ. ಮಾರ್ಕೆಟ್ ಕಂಪ್ನಿಗಳು ಒಳ್ಳೆ ರೇಟ್ ಕೊಟ್ರೆ ರೈತರನ್ನ ಉಳಿಸ್ಬೇಕು ಅನ್ನೋ ಮನಸ್ಥಿತಿ ಇದ್ದು ಹಂಗಾದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಈ ಒಳ್ಳೆ ಕ್ವಾಲಿಟಿ ಹೊಗೆಸೊಪ್ಪು ಬೆಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಯಾಕೆಂದ್ರೆ ನಿಮಗೆ ಪ್ರಶಸ್ತಿ ಎಲ್ಲ ಬಂದಿದೆ. ಹೌದೌದು. ಒಳ್ಳೆ ಹೊಗೆಸೊಪ್ಪು ಬೆಳಿಬೇಕು ಅಂದ್ರೆ ಗದ್ದೆಲ್ ನಾಟಿ ಮಾಡಬಾರ್ದು. ಚೌಳು ಮಣ್ಣು, ಜೋಗ ಮಣ್ಣು ಗದ್ದೆಲ್ ನಾಟಿ ಮಾಡಬಾರ್ದು. ಡ್ರೈ ಲ್ಯಾಂಡ್ ಅಲ್ಲಿ ನಾಟಿ ಮಾಡಬೇಕು, ಹೊಲಗಳಲ್ಲಿ ನಾಟಿ ಮಾಡಬೇಕು. ಅಲ್ಲಿ ನಾಟಿ ಮಾಡಿ ಅದನ್ನು 3.5 ಅಡಿ ಆಗ್ಲ, ಅರೆ ಸಾಲಿನ ಸಾಲಿಗೆ 3.5-2 ಅಡಿಗೆ ಗಿಡ ನೆಡಬೇಕು. 18-20 ಎಲೆ ಒಳಗೆ ಕಂಕುಳ್ ಕುಡಿ ಕುಡಿ ಮುರಿಬೇಕು, ಅದಕ್ಕೆ ಸಕ್ಕರೆ ಒಟ್ಟು ಹಾಕ್ಬೇಕು. ಆವಾಗ ಒಳ್ಳೆ ಕ್ವಾಲಿಟಿ ಹೊಗೆ ಸೊಪ್ಪನ್ನ ಬೆಳಿಬಹುದು. ಕೊಯ್ಲು ಕಟಾವು ಬಗ್ಗೆ ಹೇಳ್ತಿದ್ರಿ. ಕೊಯ್ಲು ಕಟಾವು ಅಂತಂದ್ರೆ ಈಗ ನಾಟಿ ಮಾಡಿದ 2 ತಿಂಗಳಿಗೆ ಕಟಾವು ಸ್ಟಾರ್ಟ್ ಆಗುತ್ತೆ. ಮೊದಲನೇ ಸೊಪ್ಪು ಮುರಿಯೋದು, ಮೊದಲನೇದು 2 ತಿಂಗಳು ಪಟ, 2 ತಿಂಗಳು ನಾಟಿ, 2 ಆಗಿ ಜಮೀನು, 2 ತಿಂಗಳು ಹೊಲಗಳಲ್ಲಿ ಸೊಪ್ಪು ಕಟಾವು ಮುಗಿಯೋದು 1.5 ತಿಂಗಳು ಬೇಕಾಗುತ್ತೆ, 6 ವಾರ ಬೇಕಾಗುತ್ತೆ. ಈಗ ಎಲೆ ಎಲೆನೆ ಕಟ್ ಮಾಡೋದಲ್ಲ, ಎಲೆ ಎಲೆನೆ ಬುಡದಲ್ಲಿ ಮುರ್ಕೊಳ್ಳೋದು, ಮುರಿಯೋದು ಎಲೆನ, ಎಲೆ ಮುರಿದು ಮಾಲೆ ಕಟ್ಟಿ. ಈಗ ಹದವಾಗೈತೆ, ಇದು ಮುರಿಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ? ಹಣ್ಣಾಗಿರುತ್ತೆ, ಹಣ್ಣಾಗಿರುತ್ತೆ, ಕೆಂಪು ಕಲರ್ ಹಳದಿ ಕಲರ್ ಬಂದಿರುತ್ತೆ. ಆ ಹಳದಿ ಕಲರ್ ಬಂದಿರೋದನ್ನ ತಗೊಂಡೋಗಿ ಕಟ್ಟಿ ಬ್ಯಾರನ್ ಮನೆಗೆ ಒಂದು 450 ಕಡ್ಡಿ ಅಥವಾ ಇಲ್ಲ ಒಣಗಿಸಂಗಿಲ್ಲ, ತಗೊಂಡೋಗಿ ನರಳಲ್ಲೇ ಕಟ್ಬೇಕು, ಬಿಸಿಲಿಗೆ ಹಾಕಿ ಸುಟ್ಟೋಗುತ್ತೆ. ನಾವು ಅದನ್ನ ಸೇಫ್ಟಿಲೇ ತಗೊಂಡೋಗ್ಬೇಕು ಮನೆಗೆ, ನೀಟಾಗಿ ತುಂಬಿಕೊಂಡು ಅಲ್ಲಿ ನರಳಲ್ಲಿ ಹಾಕೊಂಡು ನೀಟಾಗಿ ಕಟ್ಟಿ ನಾವು ಅದನ್ನ ಹೊಗೆ ಸೊಪ್ಪು ಬ್ಯಾರನ್ಗೆ ಏರಿಸ್ಬೇಕು. ಬ್ಯಾರನ್ ಮನೆ ಅಂತಂದ್ರೆ 18 ಅಡಿ ಹೈಟ್ ಕಟ್ಟಿರ್ತೀವಿ, ಅದರಲ್ಲಿ 2.5 ಅಡಿಗೆ ಒಂದು ಪೋಲ್ಸ್ ಅಂತ ಹೇಳಿ 5 ಲೈನ್ ಇಟ್ಕೊಂಡಿರ್ತೀವಿ, 5-6 ಲೈನ್. ಆ 6 ಲೈನ್ಗೆ ಒಂದು ನಾವು ಅದು ಟೈರ್ ಅಂತೀವಿ, 4x16 ಅಡಿ ಉದ್ದಕ್ಕಿರುತ್ತೆ, ಅದ್ ನಾವು ಟೈರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಫೋಲ್ಸ್ ಹಾಕೊಂಡಿದೀವಿ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಟೈರ್ಗೆ ಒಂದು 22-23 ಕಡ್ಡಿ ಹಾಕಿ 4 ಅಡಿ ಕಡ್ಡಿನ 1/2 ಅಡಿಗೊಂದು 1/2 ಅಡಿಗೊಂದು ಜೋಡಣೆ ಮಾಡಿ ಅದನ್ನ ಹಣ್ಣು ಮಾಡಬೇಕು. 36-40 ಗಂಟೆವರೆಗೂ ಹಣ್ಣು ಮಾಡಬೇಕು. ಬೇಯಿಸ್ಬೇಕು ಹಣ್ಣು ಮಾಡಬೇಕು. ಹಣ್ಣಿಗೆ ಮಾಡುವಾಗ ಸಣ್ಣಾಗಿ ಉರಿ ಹಾಕ್ಬೇಕು, ಒಂದು 100 ಸೆಂಟಿಗ್ರೇಡ್ ಇರುವಷ್ಟು. ಆಮೇಲೆ ರೈಸಿಂಗ್ ಕೊಡಬೇಕು, ಅಂದ್ರೆ ಬೆಂಕಿ ಉರಿನ ಜಾಸ್ತಿ ಕೊಡಬೇಕಾದ್ರೆ 140 ವರೆಗೂ ಹೋಗ್ಬೇಕು, 130-120 ರಿಂದ 140 ವರೆಗೂ ಹೋಗ್ಬೇಕು. ಆಮೇಲೆ ದಿಂಡಿಗೆ ಬಿಡ್ತೀವಿ, ಪೇಪರ್ ಎಲೆ ಎಲ್ಲ ಆರೋದ್ಮೇಲೆ ಮಧ್ಯೆ ಒಂದು ದಿಂಡಿ ಇರುತ್ತೆ ನೋಡಿ, ಅದು ದಪ್ಪಾಗಿರ್ತದೆ. ಆ ದಿಂಡಿಗೆ ಬಿಟ್ಟಾಗ 160 ವರೆಗೂ ಹೀಟ್ ಹೋಗ್ಬೇಕು. ಆಗ ಒಟ್ಟು ರೈಸಿಂಗ್ ಎರಡು ದಿನ, ಹಣ್ಣು 40 ಗಂಟೆ, ಪೇಪರ್ ಆರಿಸೋದು 48 ಗಂಟೆ, ದಿಂಡಿಗೆ ಬಿಡೋದು ಒಂದು 20 ಗಂಟೆ 24 ಗಂಟೆ ಒಂದು ದಿನ ಅಷ್ಟು ಬಿಡ್ಬೇಕು, ಅಷ್ಟು ದಿನ ಆಗುತ್ತೆ. ಅಷ್ಟಾದ್ಮೇಲೆ ಅಲ್ಲಿಗೆ ದಿಂಡೆಲ್ಲ ಬಂದಿರ್ತದೆ, ನಾವು ಉರಿ ಕೊಡೋದನ್ನ ನಿಲ್ಸಿರ್ತೀವಿ. ನಿಲ್ಸಿ ಆದ್ಮೇಲೆ ಒಂದು ದಿನ ಆರಕ್ ಬಿಡ್ಬೇಕು. ಆರಕ್ ಬಿಟ್ಮೇಲೆ ಮತ್ತೆ ಇನ್ನೊಂದು ದಿನಕ್ಕೆ ಸೊಪ್ಪು ನಾವು ಮುರಿಯಕ್ ರೆಡಿ ಆಯ್ತದೆ. 8 ದಿನಕ್ಕೆ ಒಂದಿನ ಮುರಿಲೇಬೇಕು ಆಗ ಸೊಪ್ಪನ್ನ. ಅದ್ರಲ್ಲಿ ಒಂದೊಂದ್ಸಲ ಮಳೆ ಜಾಸ್ತಿ ಆದ್ರೂ ಹಣ್ಣಾಯ್ತದೆ, ಮಳೆ ಕಮ್ಮಿ ಆದ್ರೂ ಹಣ್ಣಾಯ್ತದೆ. ಅಲ್ಲೂ ಲಾಸ್ ಅದೇ ರೈತನಿಗೆ. ಈಗ ಹಣ್ಣಾಗ್ಬಿಟ್ರೆ ನಮ್ಗೆ ಹಾಕಕ್ಕಿರೋದು 400 ಕಡ್ಡಿ, ಹಣ್ಣಾಗ್ಬಿಟ್ರೆ 600 ಕಡ್ಡಿ ಆಯ್ತದೆ, ಅಲ್ಲೂ 200 ಕಡ್ಡಿ ವೇಸ್ಟ್ ಆಯ್ತದೆ. ಮಳೆ ಹೋದ್ರು ವೇಸ್ಟ್ ಆಯ್ತದೆ, ಮಳೆ ಹೋದ್ರು ವೇಸ್ಟ್ ಆಗ್ತದೆ, ಅಲ್ಲೂ ಪ್ರಾಬ್ಲಮ್ ಇದೆ. ಸೂಕ್ಷ್ಮ ಇದು, ಹಂಗಾಗಿ ಆಯ್ತದೆ. ಆಮೇಲೆ 8 ದಿವಸಕ್ಕೆ ಒಂದ್ಸಲ ಮುರಿಯೋದು, ಮತ್ತೆ ಇದೇ ತರ ಮಾಡೋದು ಶೇಖರಣೆ. ಮನೇಲೆ ಒಂದ್ ಕೈಡಲ್ಲಿ ಟಾರ್ಪಲ್ಲಿನ ಹಾಕಿ ನೀಟಾಗಿ ಶೇಖರಣೆ ಮಾಡ್ಬೇಕು. ಗಾಳಿಗೆ ಬಿಟ್ಬಿಟ್ರೆ ಪೂರ್ತಿ ಸುಟ್ಟೆ ಹೋಗ್ಬಿಡ್ತದೆ, ಓವರ್ ಆದ್ರೆ ಹೀಟ್ ಬಂದ್ಬಿಡ್ತದೆ ಗುಡ್ಡೆನೆ ಒಟ್ಟಿರತ್ತವ, ಅದೆಲ್ಲ ಸಮಸ್ಯೆ ಅದೇ. ನೀಟಾಗಿ ಅದನ್ನೇ ಕಾಪಾಡ್ಕೋಬೇಕು ಜಾಸ್ತಿಯ. ಮಾರಾಟ ಮಾಡೋದು ಯಾವಾಗ? ಮಾರಾಟ ಸೆಪ್ಟೆಂಬರ್ಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ಇಂದ ಹೆಚ್ಚು ಕಮ್ಮಿ ಫೆಬ್ರವರಿ ವರೆಗೂ ಮಾರಾಟ ನಡೀತದೆ. ನೀವ್ ಯಾವಾಗ ಹೋಗ್ಬೇಕು ಮಾರ್ಕೆಟ್ಗೆ ಅಂತ ಹೇಳಿ ಟೈಮ್ ಕೊಡ್ತಾರ ಹೆಂಗೆ ಅವರು? ನಮಗೆ ಟೈಮ್ ಕೊಡ್ತಾರೆ, ಏರಿಯಾ ವೈಸ್ ಮಾಡಿರ್ತಾರೆ, ಆ ಏರಿಯಾ ವೈಸ್ ಪ್ರಕಾರ ಟೈಮ್ ಇರ್ತದೆ. ಆ ಟೈಮ್ ಅಲ್ಲಿ ನಾವು ಹೊಗೆ ಸೊಪ್ಪನ್ನ ತಗೊಂಡು ಮಾರಾಟ ಮಾಡೋದು. ಅದನ್ನ ಗ್ರೇಡು ಮಾಡ್ಬೇಕು, ಮತ್ತೆ ಬೇಲು ಮಾಡ್ಬೇಕು. 150 ಕೆಜಿ ಒಳಗೆ, 25-30 ಕೆಜಿ ಮೇಲೆ 150 ಕೆಜಿ ಒಳಗೆ ಬೇಲ್ ಮಾಡ್ಬೇಕು. ಅದನ್ನ ತಗೊಂಡೋಗಿ ನಾವು ಆಕ್ಷನ್ ಮಾರ್ಕೆಟ್ ಬಿಡ್ತೀವಿ. ಮಾರ್ಕೆಟ್ ಅಲ್ಲಿ ಆಕ್ಷನ್ ಆಗುತ್ತೆ, ಯಾರು ಎಷ್ಟ್ ಬಿಡ್ ಆಕ್ಷನ್ ಮಾಡಿರ್ತಾರೆ ಅವ್ರಿಗೆ ಹೊಗೆ ಸೊಪ್ಪು ತಗೊಳ್ತಾರೆ. ನಮ್ಮ ಅಕೌಂಟ್ಗೆ 10 ದಿವಸಕ್ಕೆ ದುಡ್ಡು ಬಂದ್ಬಿಡ್ತದೆ. ಭಾರಿ ಸುಲಭವಾಗಿ ದುಡ್ಡು ಕೊಡ್ತಾ ಇರೋದು ಅಂದ್ರೆ ಅದೊಂದೇ ಸರ್, ನಮ್ಗೆ ಯಾವ ರೈತರಿಗೂ ಮೋಸ ಆಗದ ರೀತಿ ಹಣನ ಸಂದಾಯ ಆಗೋದು ಅಂದ್ರೆ ತೂಕ್ತಲ್ಲೇ ಆಗ್ಬಹುದು ಎನಿವನ್. ಮತ್ತೆ APMC ಇವೆಲ್ಲ ಕಡೆನು ತೂಕ್ತಲ್ಲಿ ಮೋಸ ಆಗುತ್ತೆ, ಆದ್ರೆ ತಂಬಾಕು ಮಂಡಳಿ ತೂಕ ರೇಟು ಅವ್ರು ಬಿಡ್ ಮಾಡಿದ ರೇಟ್ ಅಲ್ಲಿ ಮೋಸ ಆಗೋದಿಲ್ಲ, ಮೋಸ ಆಗಲ್ಲ. ಯಥೇಚ್ಛವಾಗಿ ರೇಟ್ ಕೊಡೋದಿಲ್ಲ, ಅವ್ರೇನ್ ಬಿಡ್ ಮಾಡಿರ್ತಾರೆ ಅದ್ರಲ್ಲಿ ಮೋಸ ಆಗೋದಿಲ್ಲ. ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಗ್ಬೇಕು. 300 ರೂಪಾಯಿ ಆದ್ರೂ ಹೊಗೆ ಸೊಪ್ಪು ಕೆಜಿ ಬೇಕು ನಮ್ ಶ್ರಮಕ್ಕೆ. 24 ಗಂಟೆ ಕೆಲಸ ಇರ್ತದೆ ಸರ್ ಹೊಗೆ ಸೊಪ್ಪಲ್ಲಿ. ನಮ್ಗೊಂದು ಉದಾಹರಣೆ, ನಾವು ಪಟ ಹಾಕಿದ್ರೆ ಆ ಪಟದಿಂದ ಮಾರ್ಕೆಟ್ಗೆ ಹೋಗೋವರೆಗೂ 24 ಗಂಟೆ ರೈತನಿಗೆ ಕೆಲಸ ಇರ್ತದೆ ನೋಡಿ. ನೈಟ್ ಬೇಲ್ ಕಟ್ತೀವಿ, ಬೆಳಿಗ್ಗೆನೂ ಕೆಲಸ ಮಾಡಿರ್ತೀವಿ, ರಾತ್ರಿನೂ ಬೇಲ್ ಕಟ್ತೀವಿ. ಆಮೇಲೆ ಹೊಗೆ ಸೊಪ್ಪು ಬೇಯಿಸೋದು ಅಷ್ಟೇ, ಇಡೀ ರಾತ್ರಿ ಎಲ್ಲ ನಿದ್ರೆ ಗೆಡಬೇಕು. ಶುರು ಮಾಡಿದ್ರೆ ಅದು ಮುಗಿಯೋರಿಗೆ 2 ತಿಂಗಳು ನಿದ್ರೆನೆ ಗೆಡಬೇಕು. ಬೇರೆಯವ್ರಿಗೆ ಶಿಫ್ಟಿಂಗ್ ಆರು ಅದೇ, ನಮ್ ರೈತರಿಗೆ ಏನದೇ ಸರ್ ಶಿಫ್ಟಿಂಗು ಇಲ್ಲ. ಈಗ ನಾವು 24 ಗಂಟೆನು ನಾನೇ ಎಚ್ಚರಾಗಿರ್ಬೇಕು. ನಾನು ಈಗ ಇಬ್ಬರಿದ್ದೀವಿ ಅನ್ಕೊಳ್ಳೋಣ, ನಾನು ನಮ್ಮ ಹೆಂಡತಿ ಅನ್ಕೊಳ್ಳೋಣ, ನಾವಿಬ್ರೇ ಎಚ್ಚರಾಗಿದ್ರು ನಾವೇ ಹಾಕೋಬೇಕಲ್ಲ, ಅದಕ್ಕೆ ಬೇರೆಯವ್ರನ್ನ ಹಾಕಕ್ಕೂ ಹಾಕಲ್ವಲ್ಲ. ಇಷ್ಟು ಶ್ರಮ ಪಟ್ಟು ಬೆಳೆದ್ರು ನಮ್ಗೆ ಒಂದೊಂದ್ಸಲ ಮಾರ್ಕೆಟ್ ಅಲ್ಲಿ ರೇಟ್ ಸಿಗೋದಿಲ್ಲ. ಈ ಕಳಿಸಲ ಅಲ್ಲ, ಅದ್ರದಿಂದ ಹಿಂದಿನ ಸಲ ಸರ್ 120 ರೂಪಾಯಿ ರೇಟ್ ಬಂತು ಅವರೇಜು. ರೈತನಿಗೆ 145 ರೂಪಾಯಿ ಖರ್ಚು ಬಂದಿತ್ತು, ಖರ್ಚು ಬರುತ್ತೆ. ಈಗ 17 ವರ್ಕ್ವಿಂಟಲ್ ಹೊಗೆ ಸೊಪ್ಪು ಬೆಳೆದಿತ್ತೀವಿ ಅಂತಂದ್ರೆ 145 ರೂಪಾಯಿ ಅಂತ ಖರ್ಚು ಬಂತು ಹೊಗೆ ಸೊಪ್ಪು ಬೆಳೆಯಕ್ಕೆ. ನಾವು ಮಾರಾಟ ಮಾಡಿದ 120ಕ್ಕೆ ನಮ್ದೇ 25 ರೂಪಾಯಿ ಹೋಯ್ತು. ಅಂತೂ ಉಳಿಸ್ಕೊಂಡು ಮತ್ತೆ ಕಳಿಸಲ ಬೆಳೆದ ಕಳಿಸಲ ಪರವಾಗಿಲ್ಲ, ಒಂದ್ 20-30 ರೂಪಾಯಿ ಲಾಭ ಸಿಕ್ತು. ಈ ವರ್ಷದ ನಿರೀಕ್ಷೆ 22-23 ನಿರೀಕ್ಷೆ, ನಾವು ರೈತರು ಒಂದು 100 ರೂಪಾಯಿ ಆದ್ರೂ ಕೆಜಿಗೆ ಲಾಭ ಸಿಗಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಒಂದ್ 100 ರೂಪಾಯಿ ಆದ್ರೂ ಕೆಜಿಗೆ ಲಾಭ ಸಿಕ್ಕಿದ್ರೆ ನಮ್ಮ ಶ್ರಮಕ್ಕೆ ಬೆಲೆ ಸಿಗುತ್ತೆ. ನಮ್ ಖರ್ಚು ಕಳೆದು 100 ರೂಪಾಯಿ ಆದ್ರೂ ಲಾಭ ಸಿಗಬೇಕು, ಕೆಜಿಗೆ 300 ರೂಪಾಯಿ ಆದ್ರೂ ರೇಟ್ ಸಿಗಬೇಕು ಹಾಗೆ ಸೊಪ್ಪಿಗೆ. ಈಗ ಗುತ್ತಿಗೆಗೆ ಹೊಲ ಮಾಡ್ಕೊಂಡು ಮಾಡ್ತಿರಲ್ಲ, ಅದು ಲಾಭದಾಯಕ ಆಗುತ್ತಾ ನಿಮ್ಗೆ? ಇಲ್ಲ ಸರ್, ಶ್ರಮ ಜಾಸ್ತಿ ಹಾಕ್ಬೇಕು. ನಾವೇ ಕೆಲಸ ಮಾಡ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಇಲ್ಲ ಅಂದ್ರೆ ಕಷ್ಟ. ಗುತ್ತಿಗೆ ಹೊಲ ಮಾಡೋದು ಕಷ್ಟನೇ. ಈ ಕೆಸ ಯಾವಾಗ್ಲಿಂದ ಬೆಳೀತಿದ್ರಿ? ಕೆಸ 4 ವರ್ಷ ಆಯ್ತು. 4 ವರ್ಷ? 4 ವರ್ಷ. ಹೊಸ ಬೆಳೆ ಅಲ್ವಾ ಅದು? ನಮ್ ಕಡೆಗೆ ಹೊಸ ಬೆಳೆ. ಹೆಂಗೆ ಇದು, ಹೆಂಗ್ ಬಂತು ನಮ್ ಕಡೆಗೆ? ಅದು ಕೇಳಿದವರು ಬೆಳೀತಾ ಇದ್ರು, ಕೊಡಗಲ್ ಬೆಳೀತಾ ಇದ್ರು, ಅಲ್ಲಿಂದ ಯಾರೋ ಹತ್ರ ಇದ್ದವರು ಇದು ಹಾಕಿ ಬೆಳೆದ್ರೆ ಒಳ್ಳೇದಾಯ್ತದೆ ಅಂತ ನೋಡ್ಕೊಂಡ್ಬಂದು ನಾವು ಹಾಕ್ತೇವೆ ಕಡೆಗೆ ತಂದು. ಹೆಂಗೆ ಇದ್ರದ್ದು ಬೇಸಾಯ ಕ್ರಮಗಳು ಕೆಸದ್ದು? ಈಗ ಅದು ಗಡ್ಡೆ ಅಲ್ವಾ? ಗಡ್ಡೆ. ಯಾಕೆಂತಂದ್ರೆ ಕೆಸ ಸೊಪ್ಪನ್ನು ಕೆಲವರು ಬಳಸ್ತಾರೆ. ಅದು ಸೊಪ್ಪು ಈ ಕೆಸದ್ ಬೆಳೆಸೋದಿಲ್ಲ, ಅದೇ ಬೇರೆ ಕೆಸ. ಅದು ಜಮೀನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹುಟ್ಟಿರ್ತದಲ್ಲ ಅದು ಆ ಕೆಸ. ಇದು ಅದರಲ್ಲಿ ಕ್ರಾಸ್ ಮಾಡಿರ್ಬೋದು ಮೋಸ್ಟ್ಲಿ ಅನ್ಕೊಳ್ಳೋಣ. ಇದು ಗಡ್ಡೆ ಬರುತ್ತೆ, ಗಡ್ಡೆ ಬರ್ತದೆ ಇದು ಆ ಕೆಸ. ಈ ಕೆಸ ಏನು ಅದೇ ಮೂರಡಿ ಸಾಲು ಹೊಡಿಬೇಕು, ಗಿಡದಿಂದ ಗಿಡಕ್ಕೆ ಎರಡಡಿ, ಸಾಲಿನಿಂದ ಸಾಲಿಗೆ ಮೂರಡಿ. ಯಾವ ಟೈಮಲ್ಲಿ ಹಾಕೋದು ಇದನ್ನ? ಇದು ಜನವರಿಯಿಂದಲೂ ಹಾಕ್ಬಹುದು, ಜನವರಿ ಫೆಬ್ರವರಿ ಮಾರ್ಚಿಗೆ ಲಾಸ್ಟ್ ಮಾಡ್ಬೇಕು. ಅದ್ರಿಂದ ಮುಂದಕ್ಕೆ ಹಾಕಿದ್ರೆ ನಾವು ಬೆಳೆದಿಲ್ಲ ಒಟ್ಟಿನಲ್ಲಿ, ಬೆಳೆದವ್ರೇನೋ ಗೊತ್ತಿಲ್ಲ, ಆಗ್ಬೋದು ಆಗೋದಿಲ್ಲೋ ಗೊತ್ತಿಲ್ಲ. ಅಲ್ಲಿಂದ ಹಿಂದಕ್ಕೆ ಹಾಕ್ಬೇಕು, 7 ತಿಂಗಳು 6 ತಿಂಗಳಿಗೆ ಕಟ್ ಆಗಿ ಬರುತ್ತೆ. ಅದು 1 ಕೆಜಿಗೆ ಕೆಲವು ಸಂದರ್ಭ 60 ರೂಪಾಯಿ ಇರ್ತದೆ, 50 ರೂಪಾಯಿ ಇರ್ತದೆ, ಕಳ್ಸಲ 15-20 ರೂಪಾಯಿ ಆಗ್ಬಿಡ್ತು, 15-10 ರೂಪಾಯಿಗೆಲ್ಲ ಆಯ್ತು. ಯಥೇಚ್ಛವಾಗಿ ರೈತರು ಬೆಳೆದ್ರು ಡೌನ್ ಆಗೋಯ್ತು. ಈ ವರ್ಷ ಮಾರ್ಕೆಟ್ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ, 40 ರೂಪಾಯಿವರೆಗಾದ್ರೂ ಮಾರ್ಕೆಟ್ ಸಿಗುತ್ತೆ ಅಂತ. ಬಿತ್ತನೆ ಆದ್ಮೇಲೆ ಏನೇನ್ ಕೆಲಸ ಇರುತ್ತೆ ಅದಕ್ಕೆ? ಬಿತ್ತನೆ ಈಗ ಗಡ್ಡೆ ಹಾಕೋದಲ್ವಾ ಅದು? ಗಡ್ಡೆ ಬಿತ್ತನೆ ಬೀಜ ತರಬೇಕಾ? ತರಬೇಕು. ಅದೇ ಒಂದು ಗಡ್ಡೆಗೆ 4-5 ರೂಪಾಯಿ ಸಿಗುತ್ತೆ, ಅದ್ರಲ್ಲಿ 4 ಹೋಲ್ ಮಾಡ್ಬೇಕು, ಕಟ್ ಮಾಡಿ 4 ಭಾಗ ಮಾಡಿ ಹಾಕ್ಬೇಕು. ಏನ್ ಕಣ್ಣಿರ್ತವ? ಕಣ್ಣಿರ್ತವೆ, ಕಣ್ಣಿರ್ತವೆ, ಕಣ್ ನೋಡ್ಕೊಂಡು ಕಟ್ ಮಾಡಿ ಹಾಕ್ಬೋದು. 4 ಭಾಗ ಮಾಡಿದ್ರೆ ಸಾಕ್ ಸರ್, ಅದೆಲ್ಲಾರು ಒಂದ್ ಕಡೆ ಕಣ್ ಬಂದೇ ಬರುತ್ತೆ, ತೊಂದ್ರೆ ಏನಿಲ್ಲ. ಅದಕ್ಕೆ 1 ತಿಂಗಳು ನೀರ್ ಹೊಡ್ಕೋಬೇಕು. ಜನವರಿ ಫೆಬ್ರವರಿ ಮಳೆ ಇರಲ್ವಲ್ಲ, ಹಾಗ ನೀರ್ ಹಾಯಿಸ್ಕೋಬೇಕು. ಕಣ್ ಬಂದ್ಮೇಲೆ ಅರ್ತೆ ಹೊಡಿಬೇಕು, ಅರ್ತೆ ಹೊಡೆದಾದ್ಮೇಲೆ ಗೊಬ್ಬರ ಕೊಡ್ಬೇಕು. ಗೊಬ್ಬರ ಕೊಟ್ಟು ಆದ್ಮೇಲೆ ಒಂದ್ ಸ್ವಲ್ಪ ಹೈಟಿಗೆ ಬಂದ್ಮೇಲೆ ನೇಗ್ಲು ಹೊಡೆದು ರಿಜ್ ಹೊಡ್ಕೋಬೇಕು. ಒಂದ್ಸಲ ಫರ್ಟಿಲೈಸರ್ ಗೊಬ್ಬರ ಕೊಡ್ಬೇಕು, ಗೊಬ್ಬರ ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ಒಂದ್ಸಲ ಲಾಸ್ಟ್ ಅಲ್ಲಿ ಮುಂಡ್ ಕಟ್ಬೇಕು ಸುತ್ತ ದಿಂಡಿಗೆ. ಆಗ ಅದು ಗೆಡ್ಡೆ ಬಿಡ್ತಾ ಇರ್ತದಲ್ಲ, ಆ ಗೆಡ್ಡೆ ಹೊರಗೆ ಬಂದ್ರೆ ಮೊಳಕೆ ಬಂದ್ಬಿಡ್ತದೆ, ಅದ್ ಬರ್ದಂಗ್ ನೋಡ್ಕೋಬೇಕು. ಅದಕ್ಕೆ ಮುಂಡ್ ಕಟ್ಬೇಕು, ಗೆಡ್ಡೆ ಎಲ್ಲೂ ಕಾಣಿಸ್ಕೋಬಾರ್ದು, ಕಾಣಿಸ್ಕೊಂಡ್ರೆ ಅದು ಮೊಳಕೆನೆ ಬಂದಿರ್ತದೆ, ಮೊಳಕೆ ಕಳೆ ನಿರ್ವಹಣೆ ಮಾಡ್ಬೇಕು. ಎಲ್ಲಾ ಬೆಳೆಲೂ ಕಳೆ ನಿರ್ವಹಣೆ ಮಾಡ್ಲೇಬೇಕು ಸರ್, ಯಾವ ಬೆಳೆಲೂ ಕಳೆ ಇಲ್ಲ ಅನ್ನೋಂಗಿಲ್ಲ, ಕಳೆ ನಿರ್ವಹಣೆ ಮಾಡ್ಬೇಕು. ಎಷ್ಟು ತಿಂಗಳು ಬೆಳೆ ಇದು? ಇದು 6-7 ತಿಂಗಳು ಬೆಳೆ. 6-7 ತಿಂಗಳು ಇದೊಂಥರ ಶುಂಠಿ ಬೆಳೆದಂಗೆ, ಶುಂಠಿ ಬೆಳೆದಂಗೆ. ಕಳೆ ತೆಗಿಬೇಕು, ಗೊಬ್ಬರ ಹಾಕ್ಬೇಕು, ನೀರ್ ನೋಡ್ಕೋತ ಎಲ್ಲ ನೋಡ್ಕೋತಾರೆ. ಏನಾದ್ರೂ ಕಾಯಿಲೆ ಗಿಲೆ ಬರೋ ಅಂತ ಸಾಧ್ಯತೆ ಇರುತ್ತ? ಕಾಯಿಲೆ ಕಮ್ಮಿ ಸರ್ ಬರೋದು. ಅದಕ್ಕೆ ಏನಂಗಾರ ಜಾಸ್ತಿ ಸ್ಪ್ರೇ ಮಾಡಂಗಿಲ್ಲ, ಸ್ಪ್ರೇ ಯಾವ್ದು ಇಲ್ವೇ ಇಲ್ಲ ಸರ್, ಯಾವ ಸ್ಪ್ರೇನು ಇಲ್ಲ. ಫರ್ಟಿಲೈಸರ್ ಒಂದ್ ಬಿಟ್ರೆ ಬೇರೆ ಯಾವ ಸ್ಪ್ರೇಗೆ ಏನು ಕೊಡಂಗಿಲ್ಲ. ಏನ್ ಬಿಸಿಲು ಇರ್ಬೇಕಾಗತ್ತೆ ಜಾಸ್ತಿ ಇಲ್ಲ ನೆರಳಲ್ಲಿ ಬರುತ್ತೆ? ನೆರಳಲ್ಲಿ ಇಳುವರಿ ಕಮ್ಮಿ ಆಗುತ್ತೆ, ಬಿಸಿಲಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಕೆಸ ನೀವು ಬಳಸ್ತೀರಾ ಮನೇಲಿ? ಬಳಸ್ತೀವಿ. ಚೆನ್ನಾಗಿರುತ್ತೆ ಸರ್, ಆಲೂಗಡ್ಡೆಗಿಂತ ಒಳ್ಳೆ ಬೆಳೆ ಸರ್ ಇದು, ಒಳ್ಳೆ ಊಟಕ್ಕೆ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೇದಿದು. ನಮ್ ಕಡೆ ಅದನ್ನ ಯೂಸ್ ಮಾಡೋದಿಲ್ಲ ಜಾಸ್ತಿ, ಅಷ್ಟೇ ಕೇರಳದಲ್ಲೇ ಜಾಸ್ತಿ ತಿಂತಾರೆ ಅಂತಾರ ಹೇಳ್ತಾರೆ. ಆಲೂಗಡ್ಡೆಗೆ ವಾಯು ಟೈಪ್ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ, ಇದ್ರಲ್ಲಿ ಅದೇ ಯಾವುದೇ ತರದ ಕಾಯಿಲೆ ತೊಂದ್ರೆ ಇಲ್ಲ. ಏನ್ ಪಲ್ಯ ಮಾಡಬಹುದು? ಪಲ್ಯ, ಗೊಜ್ಜು, ಚಿಪ್ಸ್ ಎಲ್ಲ ಮಾಡಬಹುದು. ಚಿಪ್ಸ್ ಮಾಡಬಹುದು ಇದ್ರಲ್ಲಿ ಕಟ್ ಮಾಡಿ. ಚೆನ್ನಾಗಿರುತ್ತೆ, ಚೆನ್ನಾಗಿರ್ತದೆ. ಅಡಿಕೆ ತೋಟ ಮಾಡಿ ಎಷ್ಟು ವರ್ಷ ಆಯ್ತು? ಒಂದು 12 ವರ್ಷ ಆಯ್ತು. 12 ವರ್ಷ ಆಯ್ತು. ಚೆನ್ನಾಗಿದೆ ತೋಟ? ಚೆನ್ನಾಗಿದೆ. ಏನೇನ್ ಹಾಕೊಂಡಿದ್ದೀರಾ ಅದ್ರ ಜೊತೆಗೆ? ಅದ್ರ ಜೊತೆಗೆ ಅಡಿಕೆ ತೋಟದಲ್ಲಿ ಕಾಫಿ ಹಾಕಿದೀವಿ, ಮೆಣಸು ಹಾಕಿದ್ದು. ಮೆಣಸು ಅಡಿಕೆ ಗಿಡದಲ್ಲಿ ನಿಲ್ಲಿಲ್ಲ, ಯಾಕೆ ಅಂತಂದ್ರೆ ನೀರ್ ಜಾಸ್ತಿ ಆದಾಗ ಕಳ್ಸಲ ಮಳೆಗೆ ಹೋಯ್ತು. ಸಿಲ್ವಾರ್ ಅಲ್ಲಿ ಇರೋದು, ಕೆಲವು ಬುಗ್ದಲ್ಲಿರೋ ಅಡಿಕೆ ಗಿಡದಲ್ಲಿ ಇರೋದು ಮಾತ್ರ ನಿಂತಿದೆ. ಸಿಲ್ವಾರ್ ಅಲ್ಲಿ ಇರೋದು ಚೆನ್ನಾಗಿದೆ ಮೆಣಸು, ಒಂದು 400 ಬಳ್ಳಿಯಷ್ಟು ಮೆಣಸಿದೆ, ಚೆನ್ನಾಗಿದೆ. ಒಂದ್ 4 ವರ್ಷ ಆಯ್ತು ಹಾಕಿ. ಕಳ್ಸಲನು ಒಳ್ಳೆ ಇಳುವರಿ ಬಂತು, ಈ ಸಲನು ಚೆನ್ನಾಗಿದೆ ಮೆಣಸು. ಕಾಫಿನೂ ನಮ್ ಕಡೆ ಬೆಳಿಬಹುದು ಚೆನ್ನಾಗಿ, ಆದ್ರೆ ಅದಕ್ಕೆ ಅಡಿಕೆ ತೋಟದಲ್ಲಿ ಬೆಳೆಯೋದ್ ಕಷ್ಟ. ನೀರನ್ನ ನಾವು ಏಪ್ರಿಲ್, ಮೇ, ಫೆಬ್ರವರಿ, ಮಾರ್ಚ್ ಇಲ್ಲೆಲ್ಲ ನೀರ್ ಕೊಡ್ತೀವಿ ಅಡಿಕೆಗೆ. ಅಡಿಕೆಗೆ ನೀರ್ ಬೇಕು, ಕಾಫಿಗೆ ನೀರ್ ಬೇಕಿಲ್ಲ. ಹಂಗಾಗಿ ಅದೇನಾಯ್ತದೆ, ನೀರ್ ಜಾಸ್ತಿ ಆದ್ರೆ ಪದೇ ಪದೇ ಹೂ ಬರ್ತಾ ಇರ್ತದೆ, ಅದು ಒಂದ್ ಸಮಕ್ಕೆ ಸಿಕ್ಕದಿಲ್ಲ. ಹಂಗಾಗಿ ಕಾಫಿ ಅಡಿಕೆ ತೋಟದಲ್ಲಿ ಮಾಡೋದಕ್ಕೆ ಸಪರೇಟ್ ಮಾಡೋದ್ ಬೆಸ್ಟ್. ಸಿಲ್ವಾರ್ ಒಳಗೆ ಕಾಫಿ ಬೆಳಿಬಹುದು, ನಮ್ ಕಡೆನೂ ಕಾಫಿನೂ ಮಾಡಿದೀವಿ. ಈಗ ಕೃಷಿನಲ್ಲೇ ನೀವು ಬದುಕು ಕಟ್ಕೊಂಡಿರೋರು, ಕೃಷಿನಲ್ಲೇ ಬದುಕು ಕಟ್ಕೋಬೇಕು, ಸ್ವಲ್ಪ ನಮ್ಗೆ ಜಾಸ್ತಿ ಲಾಸ್ ಆಗದಂಗೆ ನಮ್ ಬದುಕಿಗೆ ಆದಾಯ ಬರೋ ತರ ಮಾಡ್ಕೋಬೇಕು ಅಂತ ಅಂದ್ರೆ ಏನೇನ್ ಮಾಡ್ಬೇಕು? ನಮ್ಮ ಬದುಕಿಗೆ ಆದಾಯ ಬರಬೇಕು ಅಂತಂದ್ರೆ ಟೈಮಿಗೆ ಸರಿಯಾಗಿ ಬೆಳೆಗಳನ್ನ ಹಾಕೋಬೇಕು, ಟೈಮಿಗೆ ಸರಿಯಾಗಿ ಗೊಬ್ಬರಗಳು ಕೊಟ್ಕೋಬೇಕು. ಅದಕ್ಕೆ ಈ ಸರ್ಕಾರಗಳು ಒಂದ್ ಸ್ವಲ್ಪ ಸಹಾಯ ಮಾಡಬೇಕು. ರೇಟ್ ಅನ್ನೋದನ್ನ ಸರಿಯಾದ ರೀತಿ ಕಾಪಾಡಬೇಕು ಸರ್ಕಾರಗಳು. ರೇಟೇ ಮುಖ್ಯ, ರೇಟ್ ತೀರಾ ಕಮ್ಮಿ ಆದ್ರೆ ನಾವು ಕೆಳಗಡೆಗೆ ಮಲ್ಲಿಕೊಂಡಂಗೆ. ಆ ವರ್ಷ ರೇಟ್ ಒಂದೇ ಪ್ರಾಬ್ಲಮ್ ಜಾಸ್ತಿ. ಸಾವಯವ ಪದ್ಧತಿ ಅನುಸರಿಸ್ತೀರಾ ಹೇಗೆ? ಇಲ್ಲ ಸರ್, ಮಾಡಿದ್ದೆ ಒಂದ್ಸಲ, ಒಂದ್ ಸ್ವಲ್ಪ ಮಾಡ್ತೀವಿ, ನಮ್ಮ ಮನೆಗಾಗಂಗ್ ಮಾಡ್ತಾ ಇದೀವಿ ಅಷ್ಟೇ. ಈ ಸೊಪ್ಪು, ಬೀನ್ಸು, ಟೊಮೆಟೊ ಇಂಥವ್ ಸ್ವಲ್ಪ ಜಾಸ್ತಿ ಮಾಡಕ್ ಹಾಕಲ್ಲ. ಅದು ಜಾಸ್ತಿ ಮಾಡಕ್ ಏನು ಅಂತಂದ್ರೆ ಅದು ನಮ್ಗೆ 50% ಬೆಳೆ ಸಿಗೋದು ಸಾವಯವ ಕೃಷಿ ಮಾಡಿದ್ರೆ. ನೀವು ಸಾವಯವ ಮಾಡಿ ಒಳ್ಳೆ ಬೆಳೆ ಬರ್ತದೆ ಅಂತ ಹೇಳ್ತಾರಷ್ಟೇ. ಆ ಕೃಷಿ ಮಾಡಿದಾಗ ಅವ್ರು ಮಾಡಿದ್ರೆ ಅದ್ರ ಅನುಭವ ಗೊತ್ತಾಯ್ತದೆ. ನಾವು ಸಾವಯವ ಕೃಷಿ ಮಾಡಿದ್ರೆ 50% ಬೆಳೆ ಸಿಗೋದು. ಯಾಕೆಂದ್ರೆ ಭೂಮಿಗೆ ಮೊದಲೇ ನಾವು ಫರ್ಟಿಲೈಸರ್ ಹಾಕಿದೀವಿ, ಆ ಫರ್ಟಿಲೈಸರ್ ಅಂಶ ಹೋಗ್ಬೇಕು, ಅದು ಹೋದ್ಮೇಲೆ ನಾವು ಸಾವಯವ ಕೃಷಿ ಮಾಡಬೇಕು. ಅದು ಹೋಗ್ಬೇಕಾದ್ರೆ 5 ವರ್ಷ ಬೇಕು. ಆ 5 ವರ್ಷಗಂಟ ನಾವು ಅಲ್ಲಿ ಸಾವಯವ ಕೃಷಿನೇ ಮಾಡಬೇಕು. ಮಾಡಿದಾಗ ಮಾರ್ಕೆಟ್ ವ್ಯವಸ್ಥೆ ಇಂಪಾರ್ಟೆಂಟ್ ಅದಕ್ಕೆ ಸಾವಯವ ಕೃಷಿಗೆ. ಈಗ ಟೊಮೆಟೊ ಹಣ್ಣು ಹೊರಗಡೆ 10 ರೂಪಾಯಿ ಸಿಗ್ತದೆ, ನಾನು ಸಾವಯವ ಕೃಷಿ ಇದಕ್ಕೆ 50 ರೂಪಾಯಿ ಕೊಡ್ಬೇಕು. ಈಗ ತಗೊಳ್ಳೋರು ಬೇಕಲ್ವಾ ಸಾವಯವ ಕೃಷಿಲಿ? ಟೊಮೆಟೊ ಹಣ್ಣು 10 ರೂಪಾಯಿ ಸಿಗ್ತಾ ಇದ್ದಾಗ 50 ರೂಪಾಯಿ ಕೊಟ್ಟು ಯಾರು ತಗೋತಾರೆ? ಇದು ಸಾವಯವ ಕೃಷಿಲೇ ಬೆಳೆದಿದ್ದೀವಿ ಅಂತ ಏನ್ ಗ್ಯಾರಂಟಿ ಇರ್ತದೆ? ಅದು ಎಲ್ಲ ಇಲ್ವಾ ಸರ್? ಅದನ್ನು ಇಂಪಾರ್ಟೆಂಟ್. ಈಗ ಸಾಗಾಣಿಕೆ ವೆಚ್ಚನಾರು ಕೊಡ್ಬೇಕು ಸಾವಯವ ಕೃಷಿಗೆ. ನಾವಿಲ್ಲ ಮಾರ್ಕೆಟ್ ವ್ಯವಸ್ಥೆ ಸಾವಯವ ಕೃಷಿಗೆ ಹೋಬ್ಳಿ ಲೆವೆಲ್ ಅಲ್ಲಿ ಮಾರ್ಕೆಟ್ ವ್ಯವಸ್ಥೆ ಇದ್ರೆ ಹೆಚ್ಚು ಕಮ್ಮಿ ಸಾವಯವ ಕೃಷಿನ ಡೆವಲಪ್ ಮಾಡಬಹುದು. ಹಂಗಾಗಿ ನಾವು ಸಾವಯವ ಕೃಷಿ ಅಳವಡಿಸ್ಕೋಬೇಕು ಅಂದ್ರೆ ಮಾರ್ಕೆಟ್ ವ್ಯವಸ್ಥೆ ಮೊದಲು ಮಾಡಬೇಕು. ಒಟ್ಟಾರೆ ಈ ಸಮಗ್ರ ಕೃಷಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಅಂತೀರಿ ಮಲೇಶ್? ಸಮಗ್ರ ಕೃಷಿ ಮಾಡೋದ್ರಿಂದ ಅನುಕೂಲತೆ ಏನೇನಂತಂದ್ರೆ, ಒಂದು ಬೆಳೆನಲ್ಲಿ ಒಂದು ಬೆಳೆ, ಈಗ ಹೊಗೆ ಸೊಪ್ಪು ಲಾಸ್ ಆದ್ರೆ ಅಡಿಕೆ ಲಾರು ಬರುತ್ತೆ, ಅಡಿಕೆದ್ ಲಾಸ್ ಆದ್ರೆ ಶುಂಠಿದಾರು ಬರುತ್ತೆ, ಶುಂಠಿದ್ ಲಾಸ್ ಆದ್ರೆ ಕೆಸದ್ದಾರು ಬರುತ್ತೆ. ಹಂಗೆ ಯಾವ್ದಾರು ಒಂದು ಬೆಳೆ ರೇಟ್ ಸಿಗಬಹುದು, ರೇಟ್ ಸಿಕ್ಕಿದ್ರೆ ರೈತರ ಜೀವನ ಹಸನಾಗಬಹುದು ಅನ್ನೋದಕ್ಕೆ ಸಮಗ್ರ ಕೃಷಿ ಮಾಡೋದು ಲಾಭದಾಯಕ ಆಗ್ಬಹುದು ಅನ್ನೋದು ನಮ್ಮ ರೈತರ ನಿರೀಕ್ಷೆ. ಇನ್ನು ಭರವಸೆ ಪೂರ್ತಿ ಆಗಿಲ್ಲ. ಮಾರ್ಕೆಟ್ ಸಿಗದಾಗಲೇ ರೈತರ ಭರವಸೆ ಈಡೇರೋದು. ಸಮಗ್ರ ಕೃಷಿ ಮಾಡಬೇಕು, ಬೇರೆ ಬೇರೆ ತರದ ಬೆಳೆ ಬೆಳ್ಕೋಬೇಕು, ಬೇರೆ ಬೇರೆ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ಹೇಗ್ ಗೊತ್ತಾಯ್ತು ನಿಮ್ಗೆ? ನಾನು ಕೃಷಿ ಮಾಡ್ತಾ ಮಾಡ್ತಾನೆ ಪ್ರತಿಯೊಂದನ್ನು ಆಲೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ ನಾವು ಈ ವರ್ಷವಾಗಿ ಸೊಪ್ಪೆ ಬೆಳೆದ್ರೆ ಆಟೋಮೆಟಿಕ್ ಆಗಿ ಲಾಸ್ ಆದ್ರೆ ಬೇರೆ ಯಾವ್ದಾರು ಒಂದಿದ್ರೆ ಆಗ ಅದಕ್ಕಾರು ರೇಟ್ ಸಿಗುತ್ತೆ. ಈಗ ರಾಗಿಗೆ ಒಳ್ಳೆ ಮಾರ್ಕೆಟ್ ಬಂದಿದೆ ನೋಡಿ. ಈಗ ಏನು ರಾಗಿ 3,500 ರೂಪಾಯಿ ಮಾಡಿದ್ದಾರೆ MRP, ಅದು ರಾಗಿ ಬೆಳಿಬಹುದು ಈಗ ರೈತ. ಇನ್ನು ರೇಟ್ ಕೊಡಿ ಅಂತ ನಾವು ಕೇಳಲ್ಲ. ಈಗ 3,500 ಏನ್ ಕೊಡ್ತಾ ಇದ್ದೀರಿ, ಬೆಳೆದಿದ್ದೆಲ್ಲಾನು ಪರ್ಚೇಸ್ ಮಾಡಿ. ರೈತನಿಗೆ 10 ಕ್ವಿಂಟಾಲು 5 ಕ್ವಿಂಟಾಲು ಲಿಮಿಟ್ ಆದಾಗ ತುಂಬಾ ಕಷ್ಟ ಅದು. ಈಗ ನಾನೊಂದು 50 ಕ್ವಿಂಟಾಲ್ ಬೆಳಿತೀನಿ, ನನಗಿರೋದು 2 ಎಕರೆ ಜಮೀನು, 50 ಕ್ವಿಂಟಾಲ್ ರಾಗಿ ಆಯ್ತದೆ. ಒಂದೊಂದು ಸಂದರ್ಭ ಇಳುವರಿ ಜಾಸ್ತಿ ಬಂದ್ರೆ ನನಗೆ ಪರ್ಮಿಷನ್ ಕೊಡೋದು 20 ಕ್ವಿಂಟಾಲು. ಇನ್ನು 30 ಕ್ವಿಂಟಾಲ್ ಎಲ್ಲಿ ಮಾರಾಟ ಮಾಡೋಣ? ನಾನು 1,000 ಕ್ಕೆ 1,200 ಕ್ಕೆ ಮಾರಾಟ ಮಾಡ್ತಾ ಇದೀವಿ ಈಗಲೂ ಉಳಿದಿರೋದನ್ನ. 1,200 ರೂಪಾಯಿ ಸರ್ ರಾಗಿ ಇವತ್ತು ಆ ರೇಟಿಗೆ ಮಾರಾಟ ಮಾಡ್ತಾ ಇದ್ದೀನಿ. ನನಗೆ 20 ಕ್ವಿಂಟಾಲ್ ಪರ್ಮಿಷನ್ ಕೊಟ್ಟಿದ್ರಿ, ನಾನು 50 ಕ್ವಿಂಟಾಲ್ ರಾಗಿ ಬೆಳೆದಿದ್ದೆ, 30 ಕ್ವಿಂಟಾಲ್ ನನಗೆ ರೇಟೇ ಸಿಗ್ಲಿಲ್ವಲ್ಲ. ನೀವು ಎಷ್ಟು MRP ಕೊಟ್ಟರು ನನ್ನ ಪ್ರಯೋಜನಕ್ಕೆ ಬರೋಕ್ ಆಗ್ಲಿಲ್ವಲ್ಲ. ಅದು ರೈತರ ದೊಡ್ಡ ಸಮಸ್ಯೆ. ಎಲ್ಲ ರೈತರಿಗೂ ಏನ್ ಬೆಳಿತಾನೆ ಆ ರೈತರಿಗೆ ಅದನ್ನ MRP ಕೊಟ್ಟು ಪರ್ಚೇಸ್ ಮಾಡುವಂತ ವ್ಯವಸ್ಥೆಗಳ ಸರ್ಕಾರಗಳು ಮಾಡಬೇಕು. ಆಗ ತುಂಬಾ ಅನುಕೂಲ ಆಯ್ತದೆ. ರೈತರು ಇನ್ನೂ ಬೆಳೆ ಬೆಳೆಯೋದಕ್ಕೆ ಆಸಕ್ತರು, ಜಾಸ್ತಿ ಶ್ರಮ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಿಗೆ ಬೆಲೆ ಬರಬೇಕು, ಬೆಲೆ ಬರಬೇಕು, ಬೆಲೆ ಬರಬೇಕು ಅಥವಾ ಕೂಡ ಅಂತ ಪ್ರಯತ್ನ ಮಾಡಬೇಕು. ಅವಾಗ ಇನ್ನೂ ಕೂಡ ಚೆನ್ನಾಗಿ ಚೆನ್ನಾಗಿ ಬೆಳೆಯಬಹುದು. ಮಲೇಶ್ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ. 9999020204304308622. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕಕ್ಕಾಗಿ. 9999020408622. ಒಳ್ಳೆಯದು ಮಲೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೇ, ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಕರ್ಕಿಕೊಪ್ಪಲಿನ ಪ್ರಗತಿಪರ ಕೃಷಿಕ ಕೆಎಂ ಮಲ್ಲೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿಮಧುಸೂಧನ್. ಇನ್ನು ನಾಳಿನ ಕಿಸಾನ್ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿಯಲ್ಲಿ ಬಾಳಿಯ ಬೇಸಾಯ ಕ್ರಮಗಳು ಹಾಗೂ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಕ್ರಮಗಳ ಕುರಿತು ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ರಘು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುವವರು ಅರಕಲಗೂಡು ವಿಮಧುಸೂಧನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ, ಸಮಯ ಸರಿಯಾಗಿ 6 ಗಂಟೆ. ಈಗ ಕೇಳಿ ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:20 ಗೀತಸುಧಾ, 6:30 ವಿಜ್ಞಾನದ ಮುನ್ನಡೆ, 6:51 ಹಾಗೂ 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 9:00 ನಾಟಕ ಮೂಡಿಬರಲಿದೆ. 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ, ಇದರಲ್ಲಿ ವಿಜಯ್ ಕುಮಾರ್ ಕುರ್ಮು ಅವರಿಂದ ಕೊಳಲು ವಾದನ ಕೇಳಲಿದ್ದೀರಿ. ಆನಂತರ ಪ್ರಶಾಂತ್ ಪಾಠಕ್ ಅವರಿಂದ ತಬಲಾ ವಾದನವನ್ನು ಕೇಳಬಹುದು. ಇನ್ನು ನಾಳೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ರಾಯಚೂರು ನಾರಾಯಣ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ, ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆಯನ್ನು ಕೇಳಲಿದ್ದೀರಿ. 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ.